ಹಸ್ತಾಂತರಿಸಿದ ಬಿಬಿಎಂಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. 6:51 ರಾವಲ್ಪಿಂಡಿಯ ರಾವಲ್ಪಿಂಡಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆಯುವ ಐಸಿಸಿ ಚಾಂಪಿಯನ್ಶಿಪ್ ಟ್ರೋಫಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಗಳಲ್ಲಿ ದೆಹಲಿ ಕೇಂದ್ರದಿಂದ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ಆರಂಭ. ಆಕಾಶವಾಣಿ ಕೇಳೋಣ ರೈತರಿಗಾಗಿ ಕಾರ್ಯಕ್ರಮ. ಇದು ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇರುವ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ಕೇಳಿ, ಒಂದು ಜಿಲ್ಲೆ ಒಂದು ಉತ್ಪನ್ನ, ಈ ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ, ಹಾಗೆ ಜನಪದ ಸಂಗೀತ. ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ. ಕೇಳೋಣ ಕೆಲವೇ ಕ್ಷಣಗಳಲ್ಲಿ ಕೃಷಿರಂಗ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್? ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಉದ್ಯಮ, ಕೃಷಿ ನವೋದ್ಯಮ ಈ ವಿಚಾರ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಇದರಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕೊಂಡ್ಲಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ಕೇಳುವವರೆಗೂ ನನ್ನ ನಮಸ್ಕಾರಗಳು. ಇವತ್ತು ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಕೃಷಿ ನವೋದ್ಯಮ ಇದರಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಬೇಕು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸರ್. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ODOP ಅಂತ ನಾವು ಕರಿತಾ ಹೋಗ್ತೀವಿ. ಇದು PMFME ಸ್ಕೀಮ್ನ ಯೋಜನೆ ಅಡಿಯಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಒಂದೊಂದು ನಾವು ODOP ಅಥವಾ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಫಾರ್ ಎಕ್ಸಾಂಪಲ್, ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಭಾರತ ಅಭಿಯಾನ ಭಾಗವಾಗಿ ಆಹಾರ ಸಂಸ್ಕರಣೆ ಉದ್ಯಮಗಳ ಮಂತ್ರಾಲಯದಿಂದ ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಸಣ್ಣ ಮತ್ತು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ನೀಡೋದು ಪ್ರಮುಖವಾಗಿರುವಂತಹ ಉದ್ದೇಶ ಆಗಿದೆ. ಈ ಯೋಜನೆ ಅಡಿಯಲ್ಲಿ ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಯಥೇಚ್ಛವಾಗಿ ಟೊಮೆಟೊ ಬೆಳೆಯನ್ನು ನಮ್ಮ ರೈತರು ಬೆಳೀತಾ ಇದ್ದಾರೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ವರ್ಷ ಪೂರ್ತಿ ಕೂಡ ಟೊಮೆಟೊಗೆ ರೇಟ್ ಇರೋಕೆ ಸಾಧ್ಯನೇ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ರೈತನು ದಾರಿ ಪಕ್ಕದಲ್ಲಿ ಬಿಸಾಡೋ ಬದಲು ಅವ್ರು ಬೆಳೆದಿರುವಂತಹ ಟೊಮೆಟೊಕ್ಕೆ ವಿವಿಧ ರೀತಿಯಾಗಿರುವಂತಹ ಒಂದು ಸಂಸ್ಕರಣ ಅಥವಾ ಮೌಲ್ಯವರ್ಧನ ಪದಾರ್ಥಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು. ಅಂತಂದ್ರೆ ಟೊಮೆಟೊದಲ್ಲಿ ಟೊಮೆಟೊ ಕೆಚಪ್ ಆಗಿರ್ಬೋದು, ಟೊಮೆಟೊ ಸಾಸ್ ಆಗಿರ್ಬೋದು, ಟೊಮೆಟೊ ಸ್ಲೈಸ್ ಆಗಿರ್ಬೋದು, ಟೊಮೆಟೊ ಪ್ಯೂರಿ ಆಗಿರ್ಬೋದು, ಟೊಮೆಟೊ ಪೇಸ್ಟ್ ಆಗಿರ್ಬೋದು, ಟೊಮೆಟೊ ಉಪ್ಪಿನಕಾಯಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಇದೆಲ್ಲಾ ತರದ ಪ್ರಾಡಕ್ಟ್ ನ ಮಾಡಿಕೊಂಡು ರೈತನು ತನ್ನದೇ ಆದಂತ ಒಂದು ಬ್ರಾಂಡಿಂಗ್ ಮಾಡಿಕೊಂಡು ಲೇಬಲಿಂಗ್ ಮಾಡಿಕೊಂಡು ಎಲ್ಲಾ ತರ ಕನ್ಸ್ಯೂಮರ್ಸ್ ಗೆ ಅಥವಾ ಗ್ರಾಹಕರಿಗೆ ನೇರವಾಗಿ ರೀಚ್ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ, ರೈತನ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ರೈತನು ಅನುಭವಿಸುವಂತಹ ನಷ್ಟ ಕೂಡ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ಟೊಮೆಟೊ ಆದ್ರೆ, ಒಂದು ನಮ್ಮ ಮಂಡ್ಯ ಭಾಗದಲ್ಲಿ ಬೆಲ್ಲಕ್ಕೆ ಏನ್ ಮಾಡಿದರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಬೆಲ್ಲದ ಯಾವ ರೀತಿಯಾಗಿ ನಾವು ಶುಗರ್ಗೆ ಸಂಬಂಧಪಟ್ಟಂಗೆ, ಶುಗರ್ ಕೇನ್ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಅಲ್ಲೇನ್ ಮಾಡ್ತಾರೆ, ಬೆಲ್ಲನ ಮಾಡೋದಾಗಿರ್ಬೋದು, ಬೆಲ್ಲದ ಪಾಕ ಮಾಡೋದಾಗಿರ್ಬೋದು, ಆಮೇಲೆ ಬೆಲ್ಲದ ಪುಡಿ ಮಾಡೋದಾಗಿರ್ಬೋದು, ಆ ತರ ಪ್ರಾಡಕ್ಟ್ಸ್ ನ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಚಿತ್ರದುರ್ಗ ನೋಡ್ತಾ ಹೋದ್ರೆ ಅಲ್ಲೇನಾಗಿದೆ, ಯಥೇಚ್ಛವಾಗಿ ಶೇಂಗಾ ಬೆಳೀತಾರೆ. ಅಲ್ಲಿ ಶೇಂಗಾದಿಂದ ಎಣ್ಣೆಯನ್ನ ತಯಾರಿಕೆ ಮಾಡೋದಾಗಿರ್ಬೋದು, ಈ ತರ ಉದ್ಯಮಗಳನ್ನೆಲ್ಲ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ರೈತನಿಗೆ ಆಗುವಂತಹ ನಷ್ಟವನ್ನ ತಡೆಗಟ್ಟೋದು. ಅದರಲ್ಲಿ ಮುಖ್ಯವಾಗಿ ಒಬ್ಬ ರೈತ ಈಗಿನ ಗುಂಪು ಗುಂಪಾಗಿ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಬಹಳ ಮುಖ್ಯ. ಇದು ಬಹಳ ಅವಕಾಶ ಇರುವಂತದ್ದು ಯಾರಿಗೆ ಅಂತಂದ್ರೆ, ರೈತ ಉತ್ಪಾದಕ ಸಂಸ್ಥೆಗಳಿಗಾಗಿರ್ಬೋದು, ನಾವು FPO ಅಂತ ಕರಿತೀವಲ್ಲ ಅವ್ರಿಗಾಗಿರ್ಬೋದು, ಅದ್ ಬಿಟ್ರೆ ಸ್ವಯಂ ಸಹಾಯ ಸಂಘ ಸಹಕಾರ ಸಂಘಗಳಾಗಿರ್ಬೋದು, ಅದ್ ಬಿಟ್ರೆ ಖಾಸಗಿ ವಲಯದಲ್ಲಿ NGO ತರ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ವುಮೆನ್ಸ್ ಗೆ ಒಂದು ಹೊಸ ರೀತಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡಕ್ಕಾಗಿರ್ಬೋದು, ಅಂತವ್ರಿಗೆ ಇದೆಲ್ಲ ಬಹಳ ಮುಖ್ಯವಾಗಿರುತ್ತೆ. ಏನಾಗುತ್ತೆ, ಇಲ್ಲಿ ಹಲವಾರು ಜನಗಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡದಂಗಾಗಿರ್ಬೋದು. ಅದೇ ರೀತಿಯಾಗಿ ಅನೇಕ ರೀತಿಯಲ್ಲಿ ಏನಾಗಿರುತ್ತೆ, ಮಾರ್ಕೆಟಿಂಗ್ ಆಗಿರ್ಬೋದು, ಮೌಲ್ಯವರ್ಧನ ಪದಾರ್ಥಗಳನ್ನಾಗಿ ಅವ್ರು ಬೇಕಾದ್ರೂ ತಯಾರು ಮಾಡ್ಕೋಬಹುದು. ಅದೇ ರೀತಿಯಾಗಿ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಅವ್ರಿಗೆ ಕೊಡೋಕೆ ಮುಂಚೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಮೊದಲಿಗೆ ತರಬೇತಿ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಸಂಸ್ಕರಣೆ ಅಂದ್ರೇನು, ಮೌಲ್ಯವರ್ಧನ ಪದಾರ್ಥ ಅಂದ್ರೇನು, ಆ ಒಂದು ಮಿಷಿನ್ಸ್ ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಹೈಜೆನಿಕ್ ಅಂದ್ರೆ ಏನು, ಅದನ್ನ ಬ್ರಾಂಡಿಂಗ್ ಹೆಂಗ್ ಮಾಡಬೇಕು, ಲೇಬಲಿಂಗ್ ಹೆಂಗ್ ಮಾಡಬೇಕು, ಕೆಲವೊಂದು ಲೈಸೆನ್ಸ್ ಗಳ ಯಾವ ರೀತಿಯಾಗಿ ಪಡ್ಕೋಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೇಂದ್ರದವರು ನೀಡಬಹುದಾಗಿದೆ. ಇಲಾಖೆ ವತಿಯಿಂದ ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸೊ ಇದ್ರ ಜೊತೆಗೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಅಂತಂದ್ರೆ, ಇವಾಗ ಫುಡ್ ರಿಲೇಟೆಡ್ ಬಿಸ್ನೆಸ್ ಅಂದ್ರೆ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕಾಗುತ್ತೆ, ಅದನ್ನ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು, ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಒದಗಿಸ್ಕೊಡಲಾಗುತ್ತೆ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಸಪೋರ್ಟ್, ನಾನು ಆಗ್ಲೇ ಹೇಳಿದಾಗೆ PMFME ಸ್ಕೀಮ್ ಒಳಗಡೆ ಯಾವ್ದಾದ್ರು ರೈತ ಅವಕಾಶವನ್ನ ಪಡ್ಕೊಳ್ಬೇಕು ಅಂತಂದ್ರೆ 50% ನಷ್ಟು ಸಬ್ಸಿಡಿಯನ್ನ ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಯಾವ್ದೊಬ್ಬ ರೈತ ಒಂದು ಸೋಲಾರ್ ಡ್ರೈಯರ್ ಅನ್ಕೊಂಡಿರ್ತಾನೆ, ಸೋಲಾರ್ ಡ್ರೈಯರ್ ಅದರ ಕಾಸ್ಟ್ 10 ಲಕ್ಷ ರೂಪಾಯಿ ಆಗಿದ್ರೆ, ಅದರಲ್ಲಿ 5 ಲಕ್ಷ ರೂಪಾಯಿಯಷ್ಟು ಸಹಾಯಧನವನ್ನ ಈ PMFME ಸ್ಕೀಮ್ ಯೋಜನೆ ಅಡಿಯಲ್ಲಿ ಕೊಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ರೈತನು ಕೂಡ ಸದೃಢನಾಗಬೇಕು, ರೈತನಲ್ಲಿ ಆಗುವಂತಹ ನಷ್ಟವನ್ನ ತಡೆಗಟ್ಟಬೇಕು ಅಂತ ಉದ್ದೇಶದಿಂದ ಏನ್ ಮಾಡಿದ್ದಾರೆ, ಈ ಒಂದು ಯೋಜನೆಯನ್ನ ಬಹಳ ಉಪಯೋಗಕಾರಿಯಾಗಿ ಮಾಡ್ತಾ ಹೋಗಿದ್ದಾರೆ. ಆದಷ್ಟು ಎಲ್ಲಾ ರೈತ ಬಾಂಧವರು ಈ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಇಲಾಖೆಗಳ ಸಂಪರ್ಕ ಮಾಡಿಕೊಂಡು PMFME ಸ್ಕೀಮ್ ಯೋಜನೆಯಲ್ಲಿ ಬರುವಂತಹ ಒಂದು ಅವಕಾಶವನ್ನ ಪಡ್ಕೊಂಡು ಅವರು ಮಾಡಿದ್ದೇ ಆದ್ರೆ ಏನಾಗುತ್ತೆ, ಅವರಿಗೆ ಖಂಡಿತವಾಗೂ ಲಾಭವಂತೂ ಆದಾಯ ಆಗ್ತದೆ, ಉದ್ಯೋಗ ಕೂಡ ದೊರಕದಾಗೆ ಆಗುತ್ತೆ. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳ, ಇದು ಕೇವಲ ತರಕಾರಿ ಅಷ್ಟೇ ಅಲ್ಲ, ಈಗ ಹಣ್ಣಿನ ವಸ್ತುಗಳು ಕೂಡ ತಂದು ಮಾರಬಹುದಾ? ಖಂಡಿತ. ಅದೇನ್ ಮಾಡಬೇಕು ಅಂತಂದ್ರೆ, ಕೆಲವು ಈಗ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಈಗ ದ್ರಾಕ್ಷಿ ಚೆನ್ನಾಗಿ ಬೆಳೀತಾರೆ, ಅದೇ ತರ ಬೋರೆ ಹಣ್ಣು ಚೆನ್ನಾಗಿ ಬೆಳೀತಾರೆ, ನಿಂಬು, ಮೂಸಂಬಿ, ಈ ತರ ಅಲ್ಲಿ ಅಲ್ಲಿ ಜಾಸ್ತಿ ಬೆಳೀತಾರೆ. ಬೆಳೆದಿದ್ದ ಪ್ರದೇಶಕ್ಕೆ ಇವನ್ನ ಪೂರೈಕೆ ಮಾಡಿದ್ರೆ ಇನ್ನೂ ಸದೃಢರಾಗಬಹುದಲ್ಲ ರೈತರ ಆದಾಯ. ಖಂಡಿತ, ಒಳ್ಳೆ ಒಂದು ಕ್ವಶನ್ ಕೇಳಿದ್ರು ಸರ್ ತಾವು. ಸೊ ತಾವ್ ಹೇಳಿದ ರೀತಿಯಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಆ ಕಡೆಯ ರೈತರುಗಳು ಹೇಳಂಗೆ ಎಫ್ ಪಿ ಓ ಆಗಿರ್ಬೋದು, ಸ್ವಸಹಾಯ ಸಂಘದವ್ರು ಮುಂದೆ ಬಂದ್ಬಿಟ್ಟು ನಾವು ಈ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ತರಕಾರಿ ಬೆಳೆ ಅಥವಾ ಈ ಹಣ್ಣಿನ ಬೆಳೆ ಜಾಸ್ತಿ ಬೆಳೀತಾ ಇದ್ರೆ ಈ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೌಲ್ಯವರ್ಧಕ ಪದಾರ್ಥಗಳನ್ನು ನಾವು ಮಾಡಿಕೊಂಡು ರೈತರಿಗಾಗುವ ನಷ್ಟವನ್ನು ತಪ್ಪಿಸ್ತೀವಿ ಅಂತ ಹೇಳಿ ಸರ್ಕಾರದ ಮುಂದೆ ಮನವಿಯನ್ನು ತಲೆ ಸಲ್ಲಿಸಿದಾಗ ಏನಾಗುತ್ತೆ, ಒಂದು ಅವಕಾಶವನ್ನ ಮಾಡ್ಕೊಳ್ತಾರೆ. ಮೆಣಸು ಇರ್ಬೋದು ಅಥವಾ ಈಗ ಉಳ್ಳಾಗಡ್ಡೆ ಇರ್ಬೋದು. ಇವಾಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಏನ್ ಮಾಡಿದ್ದಾರೆ, ಎಲ್ಲಾ ಕೂಡ ಸಾಂಬಾರ ಪದಾರ್ಥಗಳನ್ನ ಕೊಡ್ತಾ ಇದ್ದಾರೆ, ಸ್ಪೈಸ್ ಕ್ರಾಪ್ಸ್ ನ ಕೊಡ್ತಾ ಇದಾರೆ. ಅಲ್ಲೇನಾಗಿದೆ ಅಂತಂದ್ರೆ ಆ ಭಾಗದ ಯಥೇಚ್ಛವಾಗಿ ಸಾಂಬಾರ ಪದಾರ್ಥಗಳು ಮತ್ತೆ ಸ್ಪೈಸಸ್ ನ ಜಾಸ್ತಿ ಬೆಳೀತಾ ಇದಾರೆ. ಫಾರ್ ಎಕ್ಸಾಂಪಲ್ ಏಲಕ್ಕಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಲವಂಗ ಆಗಿರ್ಬೋದು, ಅವನ್ನೆಲ್ಲ ಏನ್ ಮಾಡೋದು ಆ ಒಂದು ಲೋಕಲ್ ಹೆಸರು ಬ್ರಾಂಡಿಂಗ್ ಮಾಡ್ಬಿಟ್ಟು ಅದನ್ನ ಮಾರದಾಗ ಏನಾಗುತ್ತೆ, ಅಲ್ಲಿ ನಾವು ಸೇಲ್ಸ್ ತುಂಬಾ ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ಈ ಒಂದು ಯೋಜನೆ PMFME ಸ್ಕೀಮ್ ಯೋಜನೆಯಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಕೂಡ 10 ಲಕ್ಷವರೆಗೆ ಮಾತ್ರ ಸಬ್ಸಿಡಿನ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ. 10 ಲಕ್ಷಕ್ಕೆ ಮೇಲೆ ಸಬ್ಸಿಡಿನ ಕೊಡೋಲ್ಲ. ಯಾಕೆಂತಂದ್ರೆ 2 ಕೋಟಿ ಪ್ರಾಜೆಕ್ಟ್ ಆಗ್ಬಿಟ್ಟು ಅರ್ಧ 50% ಸಬ್ಸಿಡಿ ಬೇಕಂದ್ರೆ ಸಿಗೋದಿಲ್ಲ. ಓನ್ಲಿ 10 ಲಕ್ಷವರೆಗೆ ಮ್ಯಾಕ್ಸಿಮಮ್ ಸಬ್ಸಿಡಿ ಮಾತ್ರ ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ ಸಣ್ಣ ಮತ್ತು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳನ್ನ ಪ್ರೋತ್ಸಾಹಿಸೋದು ಮೇನ್ ಉದ್ದೇಶ ಆಗಿದೆ. ಅಂತಂದ್ರೆ ಇಲ್ಲಿ ಮೇನ್ ಹೆಣ್ಮಕ್ಳು ಕೂಡ ಉತ್ತೇಜನ ನೀಡೋದಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ಮನೇಲಿ ಇರ್ತಾರೆ, ಅವ್ರ ಬಿಡುವಿನ ಸಮಯದಲ್ಲಿ ಈ ತರ ಒಂದು ಉದ್ಯಮಗಳಿಗೆ ಬಂದ್ಬಿಟ್ಟು ಅವರು ಅಲ್ಲಿರುವಂತಹ ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಅವರಿಗೆ ಆದಾಯವನ್ನ ವೃದ್ಧಿ ಮಾಡಬಹುದಾಗಿದೆ. ಡಾಕ್ಟರ್, ಈಗ ಇದಾಯ್ತು, ಈಗ ಈ ಒಂದು ಕೃಷಿ ನವೋದ್ಯಮ ಸ್ಥಾಪನೆ ಮಾಡಲಿಕ್ಕೆ ಈ ಕೃಷಿ ವಿಶ್ವವಿದ್ಯಾಲಯಗಳಾಗ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಅಥವಾ ಕೃಷಿ ಇಲಾಖೆ, ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ತರ ಪ್ರೋತ್ಸಾಹ ನೀಡ್ತಾ ಇವೆ, ಯಾವ ಒಂದು ಸ್ಕೀಮ್ಗಳು ಅಲ್ಲಿ ಇದಾವೆ, ಈ ಬಗ್ಗೆ ಹೇಳಿ. ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ಅಪ್ ಶುರುವಾಗಿದ್ದೆ 2016. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನವರು ಏನ್ ಮಾಡಿದಾರೆ ಅಂದ್ರೆ, ಒಂದು ನವೋದ್ಯಮಕ್ಕೆ ಪ್ರೋತ್ಸಾಹ ನೀಡಕ್ಕೋಸ್ಕರ ಅಗ್ರಿ ಇನೋವೇಷನ್ ಸೆಂಟರ್ ಅಂತ ಹೇಳಿ ಒಂದು 2017 August 14 ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿರುವಂತ ಹೊಸ ಹೊಸ ಐಡಿಯಾಗಳನ್ನೆಲ್ಲ ಹೊರ ಜಗತ್ತಿಗೆ ಪರಿಚಯ ಮಾಡಿಸ್ಬಿಟ್ಟು ಇದರಿಂದ ರೈತನಿಗೂ ಆಗಬೇಕು ಲಾಭ, ಇದರಿಂದ ಆ ಒಂದು ಸ್ಟಾರ್ಟ್ಅಪ್ ಮಾಡಿರುವ ವ್ಯಕ್ತಿಗೂ ಲಾಭ ಆಗಬೇಕು, ಸರ್ಕಾರಕ್ಕೂ ಕೂಡ ಏನಾಗಬೇಕು, ಒಂದು ಆದಾಯವನ್ನ ಒದಗಿಸಬೇಕು. ಈ ರೂಪದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಿಟ್ಟಿನಲ್ಲಿ ಗಮನ ಇಟ್ಕೊಂಡು ಒಂದು ಅಗ್ರಿ ಇನೋವೇಷನ್ ಸೆಂಟರ್ ಅಂತ ಹೇಳಿ ಸ್ಟಾರ್ಟ್ಅಪ್ ನ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಲವಾರು ರೀತಿಯಂತ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕಾಣಬಹುದಾಗಿದೆ. ಇವಾಗ ತೋಟಗಾರಿಕಾ ವಿಭಾಗ ಆಗಿರ್ಬೋದು, ರೇಷ್ಮೆ ವಿಭಾಗ ಆಗಿರ್ಬೋದು, ಆಮೇಲೆ ಕೃಷಿ ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತೆ ಅಣಬೆ ಕೃಷಿ ಆಗಿರ್ಬೋದು, ಈ ತರ ಒಂದಲ್ಲ ಒಂದು ರೀತಿಯಲ್ಲಿ ಏನಾಗಿರ್ಬೋದು, ಸ್ಟಾರ್ಟ್ಅಪ್ಸ್ ನ ಯಾವ ರೀತಿಯಾಗಿ ಬಿಲ್ಡಪ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನ ಒದಗಿಸಬೇಕು, ಅದೇ ಟೆಕ್ನಿಕಲ್ ಸಪೋರ್ಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ರೈತರು ಎಲ್ಲೆಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಹೋಗ್ತಾರೆ, ಎಲ್ಲಿ ಮಾಡಿದ್ರೆ ಯಾವ ರೀತಿಯಾಗಿ ಫಂಡ್ಸ್ ನ ರೈಸ್ ಮಾಡಬೇಕು, ಟೆಕ್ನಿಕಲ್ ಸಪೋರ್ಟ್ ಯಾವ ರೀತಿ ತಗೋಬೇಕು, ಮತ್ತೆ ಫೈನಾನ್ಶಿಯಲ್ ಸಪೋರ್ಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಏನ್ ಮಾಡಿದ್ರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಏನ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿ ಗೈಡೆನ್ಸ್ ನ ಕೊಡ್ತಾ ಹೋಗ್ತಾರೆ. ಇದೆಲ್ಲ ಮಾರ್ಗದರ್ಶನ ಇಟ್ಕೊಂಡು ಏನ್ ಮಾಡ್ತಾರೆ, ವಿದ್ಯಾರ್ಥಿಗಳು ಒಂದು ಒಳ್ಳೆ ರೀತಿಯಂತ ಸ್ಟಾರ್ಟ್ಅಪ್ ಮುಖಾಂತರ ಹೊರಗಡೆ ಬರ್ತಾ ಹೋಗ್ತಾರೆ. ಅವರು ಈ ರೀತಿಯಾಗಿ ಸ್ಟಾರ್ಟ್ಅಪ್ ಮಾಡಿರೋದನ್ನ ಅವ್ರ ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ, ಪ್ರತಿ ವರ್ಷನೂ ಕೂಡ GKVK ಬೆಂಗಳೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ PG ಸೈನ್ಸ್ ವೀಕ್ ಅಲ್ಲಿ ಇನೋವೇಷನ್ ಸ್ಟಾರ್ಟ್ಅಪ್ ಇನ್ ಅಗ್ರಿಕಲ್ಚರ್ ಎನ್ನುವ ಒಂದು ಪ್ರೋಗ್ರಾಮ್ ನ ಮಾಡಲಾಗಿರುತ್ತೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ರೈತರ ಕಡೆಯಿಂದ ಯಾವ್ದಾದ್ರು ಹೊಸ ಹೊಸ ಐಡಿಯಾಗಳು ಬಂದಿದ್ರೆ ಏನ್ ಮಾಡ್ತಾರೆ, ಆ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಮಾಡಿದಾಗ ಏನ್ ಮಾಡ್ತಾರೆ, ಅವರಿಗೆ ಯಾವ ರೀತಿಯಾಗಿ ಫೈನಾನ್ಸಿಯಲ್ ಸಪೋರ್ಟ್ ಮಾಡಬೇಕು, ಇದನ್ನ ಯಾವ ರೀತಿಯಾಗಿ ಬೆಳಕಿಗೆ ತರಬೇಕು ಅಂತೇಳಿ ಒಂದು ಗಮನ ಹರಿಸೋದಕ್ಕೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ GKVKಯಲ್ಲಿ ಕೃಷಿ ಮೇಳನ ಮಾಡ್ತಾ ಇರ್ತಾರೆ, ಕೆಲವೊಂದು ಸಮ್ಮೇಳನಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ, ಜೊತೆಗೆ ಕೆಲವೊಂದು ಕಾರ್ಯಾಗಾರಗಳ ಹಮ್ಮಿಕೊಳ್ತಾ ಇರ್ತಾರೆ. 2022 ಕೃಷಿ ಮೇಳದ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಅಗ್ರಿ ಸ್ಟಾರ್ಟ್ಅಪ್ ಆಗಿತ್ತು. ಅಂದ್ರೆ ಅದರ ಮುಖ್ಯ ಉದ್ದೇಶ ಏನಂತಂದ್ರೆ, ಕೃಷಿಯಲ್ಲಿ ನವೋದ್ಯಮದ ಉತ್ತೇಜನವನ್ನು ಮಾಡೋದಾಗಿತ್ತು, ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು ಹೆಚ್ಚಿನ ಒಂದು ಉತ್ತೇಜನವನ್ನ ನೀಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ, ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಉದ್ಯೋಗವನ್ನ ಸರ್ಕಾರ ಎಲ್ಲರೂ ಕೊಡೋದಕ್ಕಾಗೋದಿಲ್ಲ, ಅವರ ಸ್ವಂತ ಉದ್ಯೋಗವನ್ನು ಅವರೇ ಸೃಷ್ಟಿ ಮಾಡ್ಕೋಬೇಕಾಗಿದೆ. ಅವ್ರು ಸೃಷ್ಟಿ ಮಾಡಿಕೊಂಡು ಇನ್ನು ಹಲವಾರು ಜನಗಳಿಗೆ ಉದ್ಯೋಗವನ್ನ ಒದಗಿಸೋಕೆ ಅವಕಾಶ ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ, ಎರಡು ಕಡೆ ಅನುಕೂಲ ಆಗುತ್ತೆ. ಒಂದೇದಾಗಿ ಇದನ್ನು ನಂಬಿಕೊಂಡಿರೋ ಜೀವನ ಕೂಡ ಸುಗಮವಾಗ್ತಾ ಹೋಗುತ್ತೆ, ಇದರಿಂದ ರೈತನ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ದೇಶದ ಆರ್ಥಿಕತೆ ಕೂಡ ಏನಾಗುತ್ತೆ, ಸುಧಾರಿಸ್ತಾ ಹೋಗ್ತಾ ಹೋಗುತ್ತೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನವೋದ್ಯಮದ ಬಗ್ಗೆ ಯಾವ ತರ ಇರುತ್ತೆ ಅಂತ ಎಲ್ಲ ಹೇಳಿದ್ರಿ, ಈಗ ಹೊಸದಾಗಿ ಒಬ್ರು ಏನೋ ಆರಂಭ ಮಾಡ್ಬೇಕಪ್ಪ, ಅವರು ಆರಂಭದಲ್ಲಿ ಏನು ಮಾಹಿತಿಯನ್ನ ಕಲೆ ಹಾಕೋಬೇಕಾಗುತ್ತೆ, ಯಾವ ತರ ಅವ್ರದ್ದು ತಮ್ಮ ವಿವರಣೆಯನ್ನ ಮಾಡ್ಬೇಕಾಗುತ್ತೆ, ಮತ್ತೆ ಅದನ್ನ ಈ ಪ್ರಾಜೆಕ್ಟ್ ಅಂತ ಮಾಡಿ ಬ್ಯಾಂಕಿಗೋ ಎಲ್ಲಿ ಸಬ್ಮಿಟ್ ಮಾಡ್ಬೇಕು, ಇದನ್ನ ಯಾರು ಮಾಡ್ಕೊಡ್ತಾರೆ, ಇವರೇ ಸ್ವಂತ ಮಾಡ್ಕೋಬೇಕಾ, ಹೆಂಗೆ, ಅದ್ರ ಬಗ್ಗೆ ಹೇಳಿ. ಸೊ ಹೊಸದಾಗಿ ಯಾರಾದ್ರೂ ಸ್ಟಾರ್ಟ್ಅಪ್ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಎರಡು ಅಂಶ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದನೇದಾಗಿ ಕನ್ಸ್ಯೂಮರ್ಸ್ ಅಂದ್ರೆ ಗ್ರಾಹಕರು ಮತ್ತು ರೈತರಿಗೆ ಅದು ಸರಿ ಒಂದು ರೀತಿಯಲ್ಲಿ ಒಂದು ಪ್ಲಾನ್ ಇರಬೇಕಾಗತ್ತೆ. ಅದು ಒಂದೊಂದ್ ಮೇಲೆ ಅದನ್ನ ಯಾವ ರೀತಿಯಾಗಿ ಅವ್ರು ಬೆಳಕಿಗೆ ತರಬೇಕು ಅಂತಂದ್ರೆ ಅವ್ರು ಮಾಡಿರುವಂತ ಐಡಿಯಾ ಎಲ್ರಿಗೂ ವರ್ಕೌಟ್ ಆಗುತ್ತಾ, ವರ್ಷ ಪೂರ್ತಿ ಮಾಡಬಹುದಾ, ಎಲ್ರಿಗೂ ಕೂಡ ಇದು ರೀಚ್ ಆಗುತ್ತಾ ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ PMFME ಸ್ಕೀಮ್ ಅಂತ ನಾವು ಆಗ್ಲೇ ಹೇಳಿದ್ವಲ್ಲ, ಅವ್ರೇನ್ ಮಾಡಬೇಕು, ಇವಾಗ ಯಾವ್ದೋ ಒಂದು ನಾವು ಹೊಸ ಯೋಜನೆಯನ್ನು ತಗೊಂಡು ಹೋಗ್ತೀವಿ ಅಂತಂದ್ರೆ ಆ ಯೋಜನೆಯ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡೋಗಬೇಕಾಗುತ್ತೆ. ಇವಾಗ ಆಗ್ಲಿ ಸೋಲಾರ್ ಡ್ರೈ ಅಂತ ಹೇಳಿದ್ವಲ್ಲ, ಸೋಲಾರ್ ಡ್ರೈ ಅಂದ್ರೆ ಏನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಗೆ ತಗೊಂಡೋಗಿ ಆ ಒಂದು ಪ್ಲಾನ್ ನ ಕೊಟ್ಟಾಗ ಏನಾಗುತ್ತೆ, ಅವರು ನಿಮ್ಮ ಪ್ಲಾನ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನೀನು ನಿನ್ನ ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿದೆಯಾ, ನಿಂದ ಯಾವ್ದಾದ್ರು ಲೋನ್ ಪೆಂಡಿಂಗ್ ಇದೆಯಾ, ಅದನ್ನೆಲ್ಲ ಚೆಕ್ ಮಾಡಿ ಅದಾದ್ಮೇಲೆ ಇವನಿಗೆ ಈ ಒಂದು ಸ್ಕೀಮ್ ಅಲ್ಲಿ ಈ ಒಂದು ಹಣವನ್ನ ಕೊಟ್ರೆ ಅವನ್ ಲಾಭವನ್ನ ಮಾಡ್ಕೊಂತಾನ, ಇದರಿಂದ ವರ್ಷ ಪೂರ್ತಿ ಆದಾಯವನ್ನ ವೃದ್ಧಿ ಮಾಡ್ತಾನ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಬ್ಯಾಂಕ್ ನವರು ಅಪ್ರೂವ್ ಮಾಡ್ತಾ ಹೋಗ್ತಾರೆ. ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಅವನಿಗೆ ಏನಾದ್ರೂ ಅರ್ಹತೆ ಇರಬೇಕಾಗತ್ತ? ಆ ಅರ್ಹತೆ ಅಂತ ಏನಾಗಿರ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಈಗ ಮಾಹಿತಿ ಇರಬೇಕು, ಜಮೀನು ಇರಬೇಕು, ಕನಿಷ್ಠ ಅಂದ್ರೂ ಕೂಡ ಒಂದು 18 ವರ್ಷ ವಯಸ್ಸಾಗಿರ್ಬೇಕು, ಇದಕ್ಕೇನು ಡಿಗ್ರಿ ಏನ್ ಬೇಕಾಗಿಲ್ಲ, 8-10 ಕ್ಲಾಸ್ ಓದಿದ್ರೆ ಸಾಕು, ಇದು ವಿದ್ಯಾರ್ಥಿ ಇದ್ರೆ ಸಾಕಾಗತ್ತೆ. ಬಟ್ ಮೇಜರ್ ಏನು ಅಂತಂದ್ರೆ ಅವನು ಮಾಡುವಂತಹ ಒಂದು ಸ್ಟಾರ್ಟ್ಅಪ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನಾಗಿರ್ಬೇಕಂದ್ರೆ ಸಕ್ಸಸ್ ಆಗ್ಬೇಕು, ಲಾಸ್ ಆಗಬಾರದು. ಇದರಿಂದ ಇನ್ನು ಹಲವಾರು ಜನಕ್ಕೆ ಉದ್ಯೋಗವನ್ನ ಸಿಗೋ ರೀತಿಯಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಅನುಕೂಲ ಆಗ್ತಾ ಹೋಗುತ್ತೆ. ಅವರು ಬ್ಯಾಂಕ್ ಅವ್ರು ಅಪ್ರೂವ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ, ಇದನ್ನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಆ ಒಂದು ಅಪ್ಲಿಕೇಶನ್ ಹೋಗುತ್ತೆ. ಅವರು ಈ ಅಪ್ಲಿಕೇಶನ್ ಅವನೇ ಬರ್ಕೊಳ್ಬಹುದಾ ಅಥವಾ ಏನ್ ತಯಾರು ಮಾಡ್ಕೊಳ್ಬಹುದು? ಇಲ್ಲ, ಒಂದು ಇದನ್ನ ಏನ್ ಮಾಡುತ್ತೆ, ಆನ್ಲೈನ್ ಅಲ್ಲಿ PMFME ಸ್ಕೀಮ್ ಯೋಜನೆ ಅಡಿಯಲ್ಲಿ ಸಿಗುತ್ತೆ, ತಗೊಂಡು ಫಿಲ್ ಮಾಡಿಕೊಂಡು ಬ್ಯಾಂಕ್ ಅವರ ಹತ್ರ ಹೋಗ್ಬಿಟ್ಟು ಕಂಪ್ಲೀಟ್ DPR ಅಂತ ಹೇಳ್ತೀವಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡೋಗಿ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದಾಗ ನಿಮ್ ಸ್ಕಿಬಿಲ್ ಸ್ಕೋರ್ಸ್ ಅಂದ್ರೆ ನೀವು ನಿಮ್ಗೆ ಬೇಕಾದಂಗೆ ನೀವು ಅಲ್ಲಿ ಅಳವಡಿಸ್ಕೋಬಹುದು. ಈಗ ಕೆಲವೊಬ್ರು ಕಿರು ಸಂಸ್ಕರಣ ಘಟಕ ಪ್ರಾರಂಭ ಮಾಡಕ್ ಇಷ್ಟಪಡೋದಿಲ್ಲ. ಈಗ ನಾವು ಹಣ್ಣನ್ನು ಬೆಳಿಬೇಕು, ಹಣ್ಣನ್ನ ಉತ್ಪನ್ನ ನಾವು ಮಾಡ್ತೇವೆ, ಅದನ್ನು ಪೂರೈಕೆ ಮಾಡ್ತೇವೆ, ಇದನ್ನ ನೀವು ತೋರಿಸಬೇಕಾಗತ್ತೆ. ಇಲ್ಲ, ಅವ್ರಿಗೆ ಯಾವ್ದು ಫೀಸಿಬಲ್ ಆಗಿರುತ್ತೋ ಅದು ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್, ಆ ಒಂದು ಭಾಗದಲ್ಲಿ ಅತಿ ಹೆಚ್ಚುವಾಗಿ ಸಿರಿಧಾನ್ಯ ಬೆಳೀತಾ ಇದ್ರೆ ಸಿರಿಧಾನ್ಯ ಘಟಕಕ್ಕೆ ಇವರು ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲ ಅಂತಂದ್ರೆ ಕೆಲವೊಂದು ಭಾಗ ಯಥೇಚ್ಛವಾಗಿ ಟೊಮೆಟೊ ಬೆಳೀತಾ ಇರ್ತಾರೆ ಅನ್ಕೇಳಿ, ಟೊಮೆಟೊಗೆ ಬೇಕಾಗಿರುವಂತ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಏನೇನ್ ಖರ್ಚು ಆಗುತ್ತೆ ಅದನ್ನೆಲ್ಲ ಬೇಕಾದ್ರೂ ಈ ಸ್ಕೀಮ್ ಅಲ್ಲಿ ಕೊಡಬಹುದು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ನವೋದ್ಯಮ ಒಂದು ಮಾಡ್ಕೊಳ್ಲಿಕ್ಕೆ ನಮಗೆ ಸಾಕಷ್ಟು ಅವಕಾಶ ಇದೆ. ಈ ಯಾವ ಕ್ಷೇತ್ರದಲ್ಲಿ ನವೋದ್ಯಮ ಮಾಡಿಕೊಂಡ್ರೆ ಯಶಸ್ ಕಾಣಬಹುದು ನಿಮ್ಗನ್ಸ ಮಟ್ಟಿಗೆ? ಈ ಒಂದು ಕೃಷಿ ರಂಗದಲ್ಲಿ ನೋಡ್ತಾ ಹೋದ್ರೆ ಹಲವಾರು ರೀತಿಯಾಗಿಂತೂ ವಲಯಗಳಿದಾವೆ. ಇವಾಗ ಅಣಬೆ ಆಗಿರ್ಬೋದು, ಆಮೇಲೆ ಸಾವಯವ ಕೃಷಿ ಆಗಿರ್ಬೋದು. ಸಾವಯವ ಕೃಷಿ ಪ್ರೆಸೆಂಟ್ ಡೇಸ್ ಅಲ್ಲಿ ತುಂಬಾ ಪ್ರಾಮುಖ್ಯತೆ ಪಡ್ತಾ ಇದೆ. ಯಾಕೆಂದ್ರೆ ರೈತರು ಬೆಳೆಯುವಂತಹ ಬೆಳೆಯಲ್ಲಿ ಎಲ್ಲಾನ ಕೂಡ ಏನಾಗಿದೆ, ಪೆಸ್ಟಿಸೈಡ್ ಸೀಡ್ ತುಂಬಾ ಜಾಸ್ತಿ ಇದೆ. ಅವನು ಸಾವಯವವಾಗಿ ಹೋಗಿ ಭೂಮಿಯಲ್ಲಿ ಯಾವ ರೀತಿಯಂತಹ ಸಾವಯವ ಗೊಬ್ಬರ ಕೊಡ್ತಾ ಇಲ್ಲ, ಎರೆಹುಳು ಗೊಬ್ಬರ ಕೊಡ್ತಾ ಇಲ್ಲ, ತಿಪ್ಪೆಹುಳು ಗೊಬ್ಬರ ಕೊಡ್ತಾ ಇಲ್ಲ, ಸಾವಯವ ಗೊಬ್ಬರ ಆಗಿರುವಂತಹ ಟ್ರೈಕೋಡರ್ಮ್ ಆಗಲಿ ಸೂಡೋಮೊನಸ್ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೂಕ್ಷ್ಮಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇಲ್ಲ. ಇದನ್ನಾಗಿ ಏನಾಗಿದೆ, ಭೂಮಿ ದಿನ ಇದನ್ನ ಕ್ರಮೇಣವಾಗಿ ಹಾಳಾಗ್ತಾ ಇದೆ. ನಾವು ತಿನ್ನುವಂತಹ ಪದಾರ್ಥದ ಅಥವಾ ಒಂದು ತರಕಾರಿ ಅಥವಾ ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ಒಂದು ಸಾವಯವವಾಗಿ ಕೃಷಿ ಮಾಡಿಬಿಟ್ಟು ಈ ಬೆಳೆದಿರುವಂತಹ ತರಕಾರಿಗಳನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸಿದ್ರೆ ಏನಾಗುತ್ತೆ, ಅದು ಕೂಡ ಒಂದು ಉತ್ತಮ ರೀತಿಯಂತಹ ನವೋದ್ಯಮ ಅಂತ ನಾವು ಹೇಳ್ಬೋದಾಗಿದೆ. ಅದರ ಜೊತೆಗೆ ನಾವು ಈ ಒಂದು ಬೆಂಗಳೂರು ಅಂತ ಸಿಟಿಗಳಲ್ಲಿ ಒಂದು ಅಲಂಕಾರಿಕ ಸಸ್ಯಗಳಿಗೆ ಬಹಳ ಬೇಡಿಕೆ ಇದೆ. ಈ ಅಲಂಕಾರಿಕ ಸಸ್ಯಗಳನ್ನೆಲ್ಲ ನಾವು ಬೆಳೆದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಕನ್ಸ್ಯೂಮರ್ಸ್ ಗೆ ಬೇಕಾದ್ರೆ ಡೆಲಿವರಿ ಮಾಡೋದಾಗಿರ್ಬೋದು, ಅಥವಾ ಬೇಕಾಗಿರುವಂತಹ ಯಾವ್ದೋ ಒಂದು ಸಮಯ ಸಭೆ ಸಂದರ್ಭ ಸಮಾರಂಭ ಇರುತ್ತೆ, ಸಮ್ಮೇಳನ ಇರುತ್ತೆ, ಅಂತ ಕಡೆ ಮಾಡೋದು ದೊಡ್ಡ ದೊಡ್ಡ ಶೋ ಗಿಡಗಳನ್ನ ಬಾಡಿಗೆ ಕೊಡುವಂಥದ್ದು, 2 ದಿನದ ಮಟ್ಟಿಗೆ 3 ದಿನದ ಮಟ್ಟಿಗೆ ಬಾಡಿಗೆ ಕೊಟ್ಬಿಟ್ಟು ಅದು ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಅದು ವಾಪಸ್ ಮತ್ತೆ ತನ್ನ ಮತ್ತೆ ಎಲ್ಲಿತ್ತು ಅದೇ ಪ್ಲೇಸ್ ತಂದಿಟ್ಕೊಂಡು ದಿನಕ್ಕೆ ಇಷ್ಟಂತ ಬೇಕಾದ್ರೂ ಬಾಡಿಗೆ ರೂಪದಲ್ಲಿ ಬೇಕಾದ್ರೂ ಪಡ್ಕೋಬಹುದು. ಮೂರನೇದಾಗಿ ಜೇನು ಕೃಷಿ. ಜೇನು ಕೃಷಿ ಅಂದ್ರೆ ಏನಾಗುತ್ತೆ, ಯಾವ ಒಬ್ಬ ಅಗ್ರಿ ಸ್ಟಾರ್ಟ್ಅಪ್ ನ ಶುರು ಮಾಡ್ಬೇಕಂತ ಇರ್ತಾರೋ ಆ ವ್ಯಕ್ತಿ ಜೇನು ಕೃಷಿ ಯಾರ್ಯಾರು ಮಾಡ್ತಾರಲ್ಲ ಸಂಪರ್ಕ ಮಾಡ್ಬಿಟ್ಟು ನನಗೆ ಈ ರೀತಿಯಾಗಿ ನೀವು ಬೆಳೆದಿರುವಂತಹ ಜೇನು ಎಲ್ಲ ಹಣ್ಣಿನ ಕೊಡಬೇಕು ಮಾಡ್ಕೊಂಡು ಆ ವ್ಯಕ್ತಿ ಆ ಜೇನು ತುಪ್ಪವನ್ನು ತೆಗೆದುಕೊಂಡು ಹೋಗಿ ಅವನದೇ ಆಗಿರುವಂತಹ ಓನ್ ಲೇಬಲಿಂಗು ಬ್ರಾಂಡಿಂಗು ಮಾರ್ಕೆಟಿಂಗು ಮಾಡಿದಾಗ ಏನಾಗುತ್ತೆ, ಅವಾಗ ಏನಾಗುತ್ತೆ ಆದಾಯವನ್ನ ಗಳಿಸಬಹುದಾಗಿದೆ. ಸೊ ಇದರಲ್ಲಿ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗತ್ತೆ ಅವನು. ಸೊ ಈ ತರ ಹನಿ ಇದೆ ಅಥವಾ ಇದನ್ನ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡಿರುವಂತಹ ಹನಿ ಇದೆ ಅಂತ ಹೇಳಿ ಅವನು ಸೋಶಿಯಲ್ ಮೀಡಿಯಾದಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಈ ತರ ಅವನು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಅವನ ಒಂದು ಬಿಸ್ನೆಸ್ ಇಂಪ್ರೂವ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನೊಂದು ಗ್ರಾಸರಿ, ಬೆಂಗಳೂರು ಸಿಟಿಗಳಲ್ಲಿ ಮನೇಲಿ ಒಬ್ಬೊಬ್ಬರೇ ಇರ್ತಾರೆ, ಅವರಿಗೆ ಗ್ರಾಸರಿನ ಸಿಟಿಗೆ ಹೋಗಿ ತರಕ್ ಆಗೋದಿಲ್ಲ. ಇವಾಗ ಗ್ರಾಸರಿ ಏನಂದ್ರೆ ಯಾರ್ಯಾರು ಬೆಳೆದಿರ್ತಾರೋ ಅವನ್ನೆಲ್ಲ ತಗೊಂಡ್ಬಿಟ್ಟು, ಇವಾಗ ಕಾಳು ಕಡಿಗಳಾಗಿರ್ಬೋದು, ಇಲ್ಲಾಂತಂದ್ರೆ ಸೊಪ್ಪು ಸೆದೆಗಳಾಗಿರ್ಬೋದು, ಅವನ್ನೆಲ್ಲ ತಗೊಂಡ್ಬಿಟ್ಟು ಏನ್ ಮಾಡಿ ಡೈರೆಕ್ಟ್ ಆಗಿ ಗ್ರಾಹಕರ ಮನೆಗೆ ತಲುಪಿಸೋದಂತಾಗಿರ್ಬೋದು. ಇದು ಕೂಡ ಬಹಳ ಪ್ರೆಸೆಂಟ್ ಡೇಸ್ ಅಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಅದೇ ರೀತಿಯಾಗಿ ಇನ್ನೊಂದು ಜೈವಿಕ ಗೊಬ್ಬರಗಳ ಉತ್ಪಾದನೆ, ಅಂದ್ರೆ ಟ್ರೈಕೋಡರ್ಮಾ, ಸುಡೋಮೊನಸು, ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಾ, LMC ಲಿಕ್ವಿಡ್ ಮೈಕ್ರೋಬಿಯಲ್ ಕನ್ಸರ್ಷಿಯಾ, ಈ ತರ ಎಲ್ಲ ಮಾಡಿಕೊಂಡು ರೈತರಿಗೆ ಅವರು ಬೆಳೆ ಬೆಳೆಯುವಂತ ಸಂದರ್ಭದಲ್ಲಿ ನಾವು ಸಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದರಿಂದ ರೈತನಿಗೆ ಕೂಡ ಅನುಕೂಲ ಆಗುತ್ತೆ, ಅದನ್ನ ಸಪ್ಲೈ ಮಾಡಿರುವಂತಹ ಒಂದು ಕಂಪನಿ ಕೂಡ ಏನಾಗುತ್ತೆ, ಸ್ಟಾರ್ಟ್ಅಪ್ ಕೂಡ ಏನಾಗುತ್ತೆ, ಲಾಭವನ್ನ ಜಾಸ್ತಿ ಹೇಳಿದ್ರೆ ಇದನ್ನ ಯಾವ್ದಾದ್ರು ನೋಂದಣಿ ಮಾಡ್ಕೋಬೇಕಾಗುತ್ತಾ ಅಥವಾ ಯಾಕಂದ್ರೆ ಇದು ಕಟ್ಟುಪಾಡು ಇರುತ್ತಾ? ಖಂಡಿತ ಖಂಡಿತ, ಸ್ಟಾರ್ಟ್ಅಪ್ ನಾವು ನೋಂದಣಿ ಮಾಡ್ಕೊಂಡ್ರೆ ಅದಕ್ಕೆ ಒಂದು ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗಬೇಕಾದಾಗ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ನೋಂದಣಿ ಹೆಂಗ್ ನೋಂದಣಿ ಮಾಡ್ಕೊಂಡ್ರೆ ಮಾಡ್ತಾರೆ ನೋಂದಣಿನ? ಇದು ಒಂದು ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟ್ಅಪ್ಸ್, ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಹೇಳಿ ಕೆಲವೊಂದು ವೆಬ್ಸೈಟ್ಸ್ ಇರ್ತವೆ, ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ತಮ್ಮ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಆ ಅಧಿಕಾರಿಗಳು ಕರೆದಾಗ ಹೋಗಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಏನಾಗುತ್ತೆ, ತಮ್ಮದು ನೋಂದಣಿ. ಇದು ಕೃಷಿ ಇಲಾಖೆಗೆ ಬರುತ್ತೆ, ಕೃಷಿ ಇಲಾಖೆ ಅಂತಂದ್ರೆ ಇದನ್ನ ಆಹಾರ ಉತ್ಪಾದನಾ ಕೇಂದ್ರದಡಿ ಬರುತ್ತೆ ಸರ್. ಇದು ಕೃಷಿ ಸಂಬಂಧಿ ಸಚಿವಾಲಯದ ಅಡಿ ಬರುತ್ತೆ ಸರ್, ಕೃಷಿ ಸಚಿವಾಲಯದಡಿ, ಅದಕ್ಕೆ ಸಂಬಂಧಪಟ್ಟಾಗೆ ಇರುತ್ತೆ. ಅಲ್ಲಿ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಯಾರೇ ಇರಲಿ, ನೀವು ಒಂದು ಕೃಷಿಗೆ ಸಂಬಂಧಪಟ್ಟ ಕೃಷಿ ಉತ್ಪನ್ನವನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಅವಕಾಶ ಸಿಗುತ್ತೆ ಮುಂದೆ. ಸಹಾಯ ಸವಲತ್ತು ಬೇಕಂದ್ರೆ ಅಲ್ಲಿ ಸಿಗುತ್ತೆ ಎಲ್ಲಾ. ನೀವು ಅಲ್ಲಿ ನೋಂದಣಿ ಮಾಡ್ಕೊಳ್ಳೋ ಮುಂಚೆ ಕಂಪ್ಲೀಟ್ ಆಗಿ ನೀವು ಪ್ಲಾನ್ಡ್ ಆಗಿರ್ಬೇಕು. ಪ್ಲಾನ್ಡ್ ಆಗಿ ಅಂದ್ರೆ ಯಾವ ರೀತಿಯಾಗಿ ನಾವು ಪ್ರೊಡ್ಯೂಸ್ ತರಬೇಕಾಗುತ್ತೆ, ಅದನ್ನ ಯಾವ ರೀತಿಯಾಗಿ ನಾವು ಮೌಲ್ಯವರ್ಧನೆ ಮಾಡಬೇಕಾಗತ್ತೆ, ಯಾರು ನಾವು ಪೀಪಲ್ಸ್ ನ ಟಾರ್ಗೆಟ್ ಮಾಡಬೇಕಾಗತ್ತೆ, ಅದರಿಂದ ನಮ್ಗೆ ಎಷ್ಟು ಆದಾಯ ಬರುತ್ತೆ, ಕಂಪ್ಲೀಟ್ ಆಗಿ ನಮ್ಮಲ್ಲಿ ಕ್ಯಾಲ್ಕುಲೇಷನ್ ಇದ್ರೆ ಮಾತ್ರ ಲಾಭವನ್ನ ಗಳಿಸಬಹುದು. ಇಲ್ಲ ನಾನು ನೋಂದಣಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಪ್ಲಾನ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಈ ಸ್ಟಾರ್ಟ್ಅಪ್ ಅಂದ್ರೆ ಪ್ರತಿದಿನ 1000 ಸ್ಟಾಟಸ್ ಬರ್ತವೆ, 100 ಸ್ಟಾಟಸ್ ಬರ್ತವೆ, ಎಲ್ಲಾ ಸ್ಟಾರ್ಟ್ಅಪ್ಸ್ ಸಕ್ಸಸ್ ಆಗಲ್ಲ. ಇವಾಗ ನೋಡಿ, ಕಳೆದ ವರ್ಷ ಒಂದೇ 5,400 ಸ್ಟಾರ್ಟ್ಅಪ್ಸ್ ಗಳೇನಾಗಿದೆ, ಫೇಲ್ಯೂರ್ ಆಗಿದೆ. ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ನಮ್ಮ ಬೆಂಗಳೂರಲ್ಲೇ ಕಳೆದ ವರ್ಷ 644 ಸ್ಟಾರ್ಟ್ಅಪ್ಸ್, ನಾಟ್ ಫಾರ್ ಅಗ್ರಿ ಸ್ಟಾರ್ಟ್ಅಪ್ಸ್, ಬರೀ ಸ್ಟಾರ್ಟ್ಅಪ್ಸ್ ಫೇಲ್ಯೂರ್ ಆಗಿದೆ. ಅದ್ ಬಿಟ್ರೆ ಮಹಾರಾಷ್ಟ್ರದಲ್ಲಿ 929 ಸ್ಟಾರ್ಟ್ಅಪ್ಸ್ ಫೇಲ್ಯೂರ್ ಆಗಿದೆ, ಡೆಲ್ಲಿಲಿ 593 ಸ್ಟಾರ್ಟ್ಅಪ್ಸ್ ಫೇಲ್ಯೂರ್ ಆಗಿದೆ, ಉತ್ತರ ಪ್ರದೇಶದಲ್ಲಿ 487 ಸ್ಟಾರ್ಟ್ಅಪ್ಸ್ ಫೇಲ್ಯೂರ್ ಆಗಿದೆ. ಫೇಲ್ಯೂರ್ ಅಂದ್ರೆ ಈ ವರ್ಷ ಆಗಿರ್ಬೋದು, ಮತ್ತೆ ಮುಂದೆ ರಿಕವರಿ ಆಗಬಹುದಾ? ಅಲ್ಲ, ಅದೇನಾಗಿರುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಆ ಪರ್ಸನ್ ಯಾರು ನಡೆಸ್ಕೊಂಡು ಹೋಗ್ತಾ ಇರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ಅಂದ್ರೆ ಫೈನಾನ್ಶಿಯಲಿ ಸಪೋರ್ಟ್ ಇಲ್ಲ ಅಂದ್ರೆ ನಡೆಸ್ಕೊಳಕ್ ಆಗಲ್ಲ, ಇನಿಷಿಯಲ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ವಸ್ತುಗಳ ಪೂರೈಕೆ ಆಗಿಲ್ಲ ಅಂದ್ರೆ ನಿಂತು ಬಿಡುತ್ತೆ. ಮತ್ತೆ ಅದಾದ್ಮೇಲೆ ಪ್ರಾಪರ್ ಗೈಡೆನ್ಸ್ ಇರಬೇಕು, ಅದಾದ್ಮೇಲೆ ಟೆಕ್ನಿಕಲ್ ಸಪೋರ್ಟ್ ಚೆನ್ನಾಗಿರಬೇಕು, ರೈಟ್ ಪರ್ಸನ್ ರೈಟ್ ಪ್ಲೇಸ್ ಅಲ್ಲಿ ಇಡಬೇಕು. ಇವಾಗ ಮಾರ್ಕೆಟಿಂಗ್ ಪರ್ಸನ್ ಮಾರ್ಕೆಟಿಂಗ್ ಇಡಬೇಕು, ಅದೇ ರೀತಿಯಾಗಿ ಪ್ರೊಡ್ಯೂಸ್ ನ ಕ್ವಾಲಿಟಿ ಇನ್ಸ್ಪೆಕ್ಟರ್ ನ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿ ಇಡಬೇಕು. ಆತರ ನಾವು ಕರೆಕ್ಟ್ ಆಗಿ ನಾವು ಮಾಡಿದ್ದೆ ಆದ್ರೆ ಲಾಭವನ್ನ ಗಳಿಸಬಹುದು, ಜನರು ಅಟ್ರಾಕ್ಟ್ ಆಗ್ತಾರೆ. ಜನ ಆಕರ್ಷಣೆ ಆದ್ಮೇಲೆ ನಿಮ್ದು ಮಾರ್ಕೆಟ್ ನಿಮ್ದು ಹಿಡಿಯೋರೇ ಇಲ್ಲ, ನಿಮ್ದೇ ಆದ ಒಂದು ಉದ್ಯಮ ಆಗ್ಬಿಡುತ್ತೆ, 4 ಕಡೆಯಿಂದ ಆಕರ್ಷಣೆ ಆಗುತ್ತೆ, ದುಡ್ಡು ಕೂಡ ಹಾಗೆ ಬಂದ್ ಬರ್ತದೆ. ನವೋದ್ಯಮದ ಹೆಸರಲ್ಲೇ ಇದೆ, ಉದ್ಯೋಗವನ್ನು ಸೃಷ್ಟಿ ಮಾಡುವಂತದೇ ನವೋದ್ಯಮ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೀವೇ ಒಂದು ಉದ್ಯಮಪತಿಯಾಗಿ 4 ಜನಕ್ಕೆ ಉದ್ಯೋಗ ಕೊಡಬಹುದು. ಖಂಡಿತ ಖಂಡಿತ ಸರ್, ಹಲವಾರು ಅವಕಾಶ ಇದೆ, 100+ ಫೀಲ್ಡ್ಗಳಿದಾವೆ ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ, 1-2 ಏನು ಎಲ್ಲದು ತೆಗೆದುಕೊಂಡೇ ಹೋಗ್ತದೆ ತಮ್ಮನ್ನ. ಖಂಡಿತ ಸರ್, ಈ ಅದಕ್ಕೆ ಮೇನ್ ಆಗಿ ಇಂಟ್ರೆಸ್ಟ್ ಬಹಳ ಮುಖ್ಯ. ನಾನು ಸ್ಟಾರ್ಟ್ಅಪ್ ಈಗ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಅದನ್ನ ಮುಂದೆ ಯಾರೋ ನಡೆಸ್ಕೊಂಡು ಹೋಗ್ತಾರೆ, ಆತರ ಮಾಡಿದ್ರೆ ಸಕ್ಸಸ್ ಆಗ ತುಂಬಾ ಕಡಿಮೆ ಇದೆ. ಇದು ಆರಂಭದಲ್ಲಿ ಸ್ಲೋ ಇರ್ತದೆ ಡಾಕ್ಟರ್, ನಿಧಾನ. ಖಂಡಿತ, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡಬಾರ್ದು, ಕಾಲಕ್ರಮೇಣ ಜನಗಳಿಗೆ ರೀಚ್ ಆದಂಗೆಲ್ಲ ಏನಾಗುತ್ತೆ, ಆದಾಯ ಜಾಸ್ತಿ ಆದಾಯ ಆಗುತ್ತೆ. ಈಗ ಒಂದು 3-4 ತಿಂಗಳಷ್ಟೇ ನಿಮ್ಗೆ ನೀವು ಸ್ವಲ್ಪ ಕಾಯಬೇಕಾಗಬಹುದು, ಹೇಳಕ್ಕಾಗಲ್ಲ. ಕೆಲವೊಂದು ಟೈಮ್ ಅಲ್ಲಿ 6 ತಿಂಗಳಾಗಬಹುದು, ವರ್ಷ ಆಗ್ಬಹುದು, ಒಂದು ವರ್ಷಕ್ಕಿಂತ ಜಾಸ್ತಿ ನಂತರ ಅದು ನಿಮ್ಗೆ ಲಾಭ ತಂದು ಕೊಡ್ತದೆ. ಖಂಡಿತ, ನಿರಂತರ ನೀವು ಮಾಡ್ತಿರ್ತೀರಲ್ಲ, ಸಾಕಷ್ಟು ಪರಿಚಯ, ನಿರಂತರ ಪ್ರಯತ್ನ ಎಲ್ಲಿರುತ್ತೋ ಅಲ್ಲಿ ಯಶಸ್ಸು ಖಂಡಿತ ಇದೆ. ಯಾಕಂದ್ರೆ ಇದು ನವೋದ್ಯಮ ಕೃಷಿಗೆ ಸಂಬಂಧಪಟ್ಟಿದ್ದು, ಹೆಚ್ಚು ಇವರು ರೈತರಿಗೂ ಗೊತ್ತಿರುತ್ತೆ. ಹೌದಲ್ಲ, ರೈತ ಮಕ್ಕಳಿಗೆ ಅದು ತಮ್ದು ಹೊಲದ ಬೆಳೆ ಏನ್ ಬೆಳಿತೇವೆ ಅನ್ನೋದು ಗೊತ್ತಿರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡ್ರೆ ಇನ್ನೂ ಜಾಸ್ತಿ ಅವರು ಇದರಲ್ಲಿ ತಲ್ಲೀನರಾಗಬಹುದು. ಖಂಡಿತ ಸರ್, ತುಂಬಾ ಸಂತೋಷ. ಡಾಕ್ಟರ್ ಪ್ರವೀಣ್ ಕುಮಾರ್ ಕೊಂಡ್ಲಹಳ್ಳಿ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೃಷಿ ನವೋದ್ಯಮ ಅಗ್ರಿ ಸ್ಟಾರ್ಟ್ಅಪ್ ಅದರಲ್ಲೂ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಒದಗಿಸಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಜೊತೆಗೆ ಇನ್ನೂ ಮಾಹಿತಿಯನ್ನು ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. ಖಂಡಿತ, ನನ್ನ ದೂರವಾಣಿ ಸಂಖ್ಯೆ 9909193935 ಅಥವಾ 9901193935. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಎಲ್ಲರೂ. ಕೃಷಿ ರಂಗದಲ್ಲಿ ಇದುವರೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಿದರೆ. ಸಂದರ್ಶನ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ನಮ್ಮ ನಾಳಿನ ಕೃಷಿ ರಂಗದಲ್ಲಿ ಬೇಸಿಗೆ ಸಮಯದಲ್ಲಿ ಹಿಪ್ಪು ನೇರಳೆಯ ನಿರ್ವಹಣೆ ಈ ಕುರಿತು ಡಾ ಶಶಿಧರ್ ಕೆಆರ್ ಇವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಕೇಳಿ, ತಿಪಟೂರು ತಾಲೂಕು ಗೊಲ್ಲರಹಟ್ಟಿಯ ರೇವಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ. ಬಯಲಿಗೆ ಬಯಲಾಯ್ತು ಗಿರಿಯ

ಮಗ